ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ಇದುವರೆಗೆ ನಿತ್ಯಮೇಘ ಸಂದೇಶ ಕೇಳಿದಿರಿ. ಈಗ ಕೇಳಿ ತಜ್ಞವಾಣಿ. ಜೇರೇನಿಯಂ ಅಂದರೆ ಪನ್ನೀರು ಗಿಡ ಕುರಿತು ಬಾಗಲಕೋಟೆ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಪ್ಲಾಂಟೇಷನ್, ಸಾಂಬಾರು ಔಷಧಿ ಹಾಗೂ ಸುಗಂಧ ದ್ರವ್ಯ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ಜಗದೀಶ್ ಚಂದ್ರ ಹಿರೇಮಠ್ ಅವರಿಂದ ಮಾಹಿತಿ. ತಜ್ಞವಾಣಿ. ಈಗ ಅಲಿಸಿ ಜೆರೇನಿಯಂ ಅಂದರೆ ಪನ್ನೀರು ಗಿಡ. ಈ ಕುರಿತು ಬಾಗಲಕೋಟೆ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಪ್ಲಾಂಟೇಷನ್, ಸಾಂಬಾರು ಔಷಧಿ ಹಾಗೂ ಸುಗಂಧ ದ್ರವ್ಯ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ಜಗದೀಶ್ ಚಂದ್ರ ಹಿರೇಮಠ್ ಅವರಿಂದ ಮಾಹಿತಿ. ರೈತ ಬಾಂಧವರಿಗೆ ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಡಾ ಜಗದೀಶ್ ಚಂದ್ರ ಹಿರೇಮಠ್. ನಾನು ಸಹ ಪ್ರಾಧ್ಯಾಪಕನಾಗಿ ತೋಟಗಾರಿಕೆ ಮಹಾವಿದ್ಯಾಲಯ ಬಾಗಲಕೋಟೆನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಮತ್ತೆ ಇವತ್ತು ಒಂದು ಹೊಸ ವಿಷಯ ಜಿರಾನಿಯಂ ಅಂದ್ರೆ ಪನ್ನೀರು ಗಿಡದ ಬಗ್ಗೆ ಮಾತಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಹೊಸ ಬೆಳೆ ಜಿರಾನಿಯಂ, ಕನ್ನಡದಲ್ಲಿ ಇದನ್ನ ಪನ್ನೀರು ಗಿಡ ಅಂತ ಕೂಡ ನಾವು ಕರಿತಾ ಇದ್ದೀವಿ. ಸೊ ಇದನ್ನ ವಾಣಿಜ್ಯವಾಗಿ ನಾವು ಯಾವ ರೀತಿಯಾಗಿ ಬೆಳಿಬಹುದು ಅನ್ನತಕ್ಕಂಥದನ್ನ ಇವತ್ತು ನೋಡೋಣ. ಇದಕ್ಕಿಂತ ಪೂರ್ವದಲ್ಲಿ ಪ್ರಮುಖವಾಗಿ ಅರೋಮೆಟಿಕ್ ಕ್ರಾಪ್ಸ್, ಸುಗಂಧ ದ್ರವ್ಯ ಬೆಳೆಗಳು ಯಾವ್ಯಾವು ಅಂತಕ್ಕಂಥದ್ದು, ಯಾಕಂದ್ರೆ ಇತ್ತೀಚಿನ ದಿನದಲ್ಲಿ ಸಾಕಷ್ಟು ಅರೋಮೆಟಿಕ್ ಪ್ಲಾಂಟ್ಸ್ ನ ಬೆಳೀಲಿಕ್ಕೆ ಉತ್ತೇಜನ ಸಿಗ್ತಾ ಇದೆ. ಯಾಕಂತಂದ್ರೆ ರೈತರಿಗೆ ಹೊಸ ಬೆಳೆ ಮತ್ತೆ ಬೆಳೀಲೇಬೇಕಾದಂತ ಅನಿವಾರ್ಯತೆ ಕೂಡ ಇವತ್ತು ನಾವು ನೋಡ್ತಾ ಇದ್ದೀವಿ. ಲೆಮನ್ ಗ್ರಾಸ್ ಆಗಿರ್ಬೋದು, ಮಿಂಟ್ಸ್ ಆಗಿರ್ಬೋದು, ಪಚೋಲಿ ಆಗಿರ್ಬೋದು, ಅದೇ ರೀತಿ ಇವತ್ತು ಹೇಳ್ತಾ ಇರತಕ್ಕಂಥದ್ದು ಜಿರಾನಿಯಂ ಪನ್ನೀರು ಗಿಡ ಹೇಗೆ ಲಾಭದಾಯಕವಾಗಿ ಇದನ್ನ ವಾಣಿಜ್ಯವಾಗಿ ನಾವು ಬೆಳೆದು ರೈತರು ಕೂಡ ದಿನನಿತ್ಯ ಬೆಳೀತಕ್ಕಂತ ಬೇರೆ ಬೇರೆ ತೋಟಗಾರಿಕೆ ಬೆಳೆಯ ಜೊತೆಗೆ ಇದನ್ನ ಬೆಳೆದು ಲಾಭ ಪಡ್ಕೋಬಹುದು ಅಂತಕ್ಕಂಥದ್ದು. ಸೊ ಇಲ್ಲಿ ಈ ಬೆಳೆಯನ್ನ ನಾವು ವೈಜ್ಞಾನಿಕವಾಗಿ ಪೆಲಾರ್ಗೋನಿಯಂ ಗ್ರಾವಿಯಲೆನ್ಸ್ ಅಂತ ಕೂಡ ಹೇಳ್ತೀವಿ. ಸೊ ಇದನ್ನ ಎಲೆಗಳನ್ನ ಬಟ್ಟೆ ಇಳಿಸುವ ಮುಖಾಂತರ ಸುಗಂಧ ತೈಲವನ್ನ ನಾವು ತೆಗಿಬಹುದು. ಆ ಸುಗಂಧ ತೈಲವನ್ನ ತೆಗೆದ್ಬಿಟ್ಟು ಅದರಲ್ಲಿ ಬರ್ತಕ್ಕಂತ ಸುಗಂಧ ತೈಲದಿಂದ ನಾವು ಈ ಪರ್ಫ್ಯೂಮ್ಸ್ ಮಾಡಲಿಕ್ಕೆ, ಸಾಬೂನು ತಯಾರಿಕೆಗೆ, ಅಗರ್ಬತ್ತಿ, ಪರಿಮಳ ಯುಕ್ತವಾದಂತ ಮೇಣದ ಬತ್ತಿಗಳನ್ನು ತಯಾರು ಮಾಡಲಿಕ್ಕೆ, ಸೊ ಹಲವಾರು ಇನ್ನು ಉಳಿದ ಸುಗಂಧ ದ್ರವ್ಯಗಳಿಗೆ ಕೂಡ ಇದನ್ನ ಉಪಯೋಗ ಮಾಡ್ತಾ ಇದ್ದೀವಿ. ಸೊ ಅದರ ಜೊತೆಗೆ ಇದರಲ್ಲಿರತಕ್ಕಂತ ಅಂಶಗಳು ಹಲವಾರು, ಹೆಚ್ಚಾನೆಚ್ಚು ನಾವು ಈ ಜಿರಾನಿಯಾಲ್ ಅಂತಕ್ಕಂಥದ್ದು ಮತ್ತೆ ಸಿಟ್ರೋನಲ್ ಅಂತಕ್ಕಂಥದ್ದ ಅಂಶವನ್ನ ನಾವು ತೆಗೆದ್ಬಿಟ್ಟು ಮಾರಾಟ ಕೂಡ ಮಾಡಬಹುದು. ಈ ತೈಲವನ್ನ ನಾವು ಈ ಒಂದು ಸುಗಂಧ ದ್ರವ್ಯಕ್ಕೆ ಅಲ್ಲದೆ ಔಷಧಿಯಾಗಿ ಕೂಡ ನಾವು ಉಪಯೋಗ ಮಾಡ್ತಾ ಇದ್ದೀವಿ. ಅರೋಮಾ ಥೆರಪಿ ಅಂತ ನೀವು ಕೇಳಿರ್ಬೋದು. ಅರೋಮಾ ಥೆರಪಿಯಲ್ಲಿ ಕೂಡ ಈ ಮಾನಸಿಕ ಒತ್ತಡ, ಸೊ ಅಲ್ಲದೆ ಈ ಸ್ಟ್ರೆಸ್ ಅಂತ ಕೂಡ ಹೇಳ್ತೀವಿ. ಸೊ ಸಾಕಷ್ಟು ರೀತಿಯಲ್ಲಿ ಈ ಒಂದು ಸುಗಂಧ ತೈಲವನ್ನ ಉಪಯೋಗ ಮಾಡ್ಕೊಂಡ್ಬಿಟ್ಟು ನಾವು ಅರೋಮಾ ಥೆರಪಿಯಲ್ಲಿ ಚಿಕಿತ್ಸೆಗೋಸ್ಕರ ಅದನ್ನು ಕೂಡ ಬಳಸಲಾಗ್ತದೆ. ಸೊ ಅಲ್ಲದೆ ಈ ಲೋಕಲ್ ಮಾರ್ಕೆಟ್ನಲ್ಲೂ ಸಾಕಷ್ಟು ನೀವು ರೈತರು ನೋಡಿರ್ಬೋದು, ತೈಲ ಬೀರ್ತಕ್ಕಂತ ಎಲೆಯನ್ನ ಈ ಮಾಲೆಯಲ್ಲಿ, ಈ ಗಾರ್ಲ್ಯಾಂಡ್ ಏನಂತ ಹೇಳ್ತಾರೆ, ಟ್ಯೂಬ್ರೋಸ್ ನಲ್ಲಿ ಕೂಡ ಅಲ್ಲಲ್ಲಿ ಹಾಕಿಬಿಟ್ಟು ವ್ಯಾಲ್ಯೂ ಎಡಿಷನ್ ಅಂತ ಹೇಳ್ಬೋದು ನೀವು, ಅಂತ ವ್ಯಾಲ್ಯೂ ಎಡಿಷನ್ ಮಾಡಿ ಆ ಮಾರಾಟ ಮಾಡ್ತಕ್ಕಂಥದ್ದನ್ನು ನೀವು ನೋಡಿರ್ಬೋದು. ಸರಿ ಸುಮಾರು ಒಂದು 60 ರೂಪಾಯಿ ಕೆಜಿ ಈ ಎಲೆ ಕೂಡ ಮಾರಾಟ ಆಗ್ತದೆ ಲೋಕಲ್ ಒಂದು ಮಾರುಕಟ್ಟೆಯಲ್ಲಿ. ಸೊ ಇಂದಿನ ಪ್ರಮುಖವಾಗಿ ನಾವು ಎಲ್ಲೆಲ್ಲಿ ಬೆಳೀತಾರ ಅಂತ ನೋಡೋದಾದ್ರೆ, ಈ ಫ್ರಾನ್ಸ್ ದೇಶದಲ್ಲಿ, ಸ್ಪೇನ್, ಮಡಗಾಸ್ಕರ, ಮೊರಕ್ಕೊ, ಈಜಿಪ್ಟ್, ಚೀನಾ ಮತ್ತು ಭಾರತ ದೇಶದಲ್ಲಿ ಈಗ ಬೆಳೀತಾ ಇದೆ. ಸೊ ಜಾಗತಿಕವಾಗಿ ನಾವು ಪ್ರಸ್ತುತ ಅಂದಾಜು ನಾವು ನೋಡೋದಾದ್ರೆ ಇವತ್ತು 20-30 ಮಿಲಿಯನ್ $US ಅಷ್ಟು ಮೌಲ್ಯದ ಒಂದು ಬೆಳೆಯನ್ನ, ಅಂದ್ರೆ ಸುಮಾರು 400 metric tons ಅಷ್ಟು ಈ ಜಿರಾನಿಯಂ ಅಥವಾ ಈ ಪನ್ನೀರು ತೈಲವನ್ನ ನಾವು ಉತ್ಪಾದನೆ ಮಾಡ್ತಾ ಇದ್ದೇವೆ. ಇವತ್ತ ಯಾಕೆ ನಾವು ಬೆಳಿಬೇಕು ಅಂತ ಹೇಳ್ತೀನಿ ಅಂತಂದ್ರೆ, ನಮ್ಮ ರಿಕ್ವೈರ್ಮೆಂಟ್ 150 ಟನ್ ಅಂದ್ರೆ ಭಾರತ ದೇಶಕ್ಕೆ ಬೇಕಾಗತಕ್ಕಂಥದ್ದು ಪ್ರತಿ ವರ್ಷ 150 ಟನ್. ಆದ್ರೆ ನಾವು ಇವತ್ತು ಬೆಳೀತಾ ಇರೋಂಥದ್ದು ಬರೀ 5 ಟನ್ ಮಾತ್ರ. ಸೊ ಆ ಒಂದು ಉದ್ದೇಶದಿಂದ ಈ ಇಂಪೋರ್ಟ್ ಮಾಡ್ತಕ್ಕಂಥದ್ದು ಏನಿದೆ ಅದು ಕಡಿಮೆ ಬಳಸಬೇಕು ಮತ್ತು ನಮ್ಮಲ್ಲೇ ಸೆಲ್ಫ್ ಸಫಿಷಿಯೆಂಟ್ ಆಗಬೇಕು ಅಂತಕ್ಕಂಥದ್ದು ಒಂದು ರೈತರಿಗೆ ಅವಕಾಶ ಅಂತಲೇ ಹೇಳ್ಬೋದು. ಇದು ಈ ಭಾರತದಲ್ಲಿ ನಾವು ನೋಡಿದಾಗ ತಮಿಳುನಾಡು ಆಗಿರ್ಬೋದು, ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಇನ್ನು ಉಳಿದಂತ ಪ್ರದೇಶದಲ್ಲೂ ಕೂಡ ಇದನ್ನ ಬೆಳೆಯನ್ನ ವೈಜ್ಞಾನಿಕವಾಗಿ ಬೆಳೀತಾ ಇದ್ದಾರೆ. ಮತ್ತೆ ಇವತ್ತು ಹೆಚ್ಚಾನೆಚ್ಚು ಈ ಒಂದು 2-3 ವರ್ಷದಿಂದ ಈ ಒಂದು ಬೆಳೆನ ಬೆಳಗಾಮು, ಧಾರವಾಡ, ಹಾವೇರಿ, ಬೀದರ್ ಮತ್ತೆ ಇನ್ನು ಉಳಿದಂತ ಬೆಂಗಳೂರು ಸುತ್ತಮುತ್ತಲು ಕೂಡ ಈ ಬೆಳೆನ ಹೆಚ್ಚಿನ ಬೆಳೆ ಪ್ರದೇಶ ವಿಸ್ತರಣೆ ಆಗ್ತಾ ಇದೆ ಅಂತ ಕೂಡ ನಾವು ಹೇಳ್ಬೋದು. ಮತ್ತೆ ರೈತರು ಕೂಡ ಲಾಭದಾಯಕವಾಗಿ ಇದನ್ನು ಬೆಳೀತಾ ಇದ್ದಾರೆ. ಸೊ ಅದರಲ್ಲೇ ಈ ಡಿಸ್ಟಿಲೇಷನ್ ಯೂನಿಟ್ ಕೂಡ ಅಂದ್ರೆ ಈ ಬಟ್ಟೆ ಇಳಿಸುವ ಯಂತ್ರವನ್ನು ಕೂಡ ಹಾಕೊಂಡು ಅವರು ಸುಗಂಧ ಎಣ್ಣೆ ತೆಗೆದುಬಿಟ್ಟು ಮಾರುಕಟ್ಟೆ ಮಾಡ್ತಾ ಇದ್ದಾರೆ. ಸೊ ಹಾಗಾದ್ರೆ ಈ ಬೆಳೆಯನ್ನು ನಾವು ಬೆಳಿಲಿಕ್ಕೆ ಯಾವ ರೀತಿ ತಯಾರಿ ಮಾಡ್ಕೋಬೇಕು ಅಂತಕ್ಕಂಥದ್ದು, ಅವಾಗುಣ ಹೇಗಿರಬೇಕು, ಮಣ್ಣು ಹೇಗಿರಬೇಕು ಅಂತಕ್ಕಂಥದ್ದು ಬಹಳ ಪ್ರಮುಖ. ನಾನು ಹೇಳದಂಗೆ ಎಲ್ಲ ವಾತಾವರಣದಲ್ಲೂ ಸೂಟಬಲ್ ಆಗ್ತದೆ. ಸೊ ಅದರಲ್ಲೇ ಸಮಶೀತೋಷ್ಣ, ಉಷ್ಣ ಮತ್ತು ಉಪ ಉಷ್ಣ ಬೆಳೆ ಆಗಿ ನಾವು ಈ ಬೆಳೆಯನ್ನು ಬೆಳೆಯಬಹುದು. ಸರಿಸುಮಾರು 100-150 ಸೆಂಟಿಮೀಟರ್ನಷ್ಟು ಮಳೆ ಬೀಳತಕ್ಕಂಥ ಪ್ರದೇಶ ಇದ್ರೆ ಬಹಳಷ್ಟು ಒಳ್ಳೆಯದು. ಇನ್ನು ಈ ಬೆಳೆ ಈ ಕಡಿಮೆ ತೇವಾಂಶ ಕೂಡಿರಬೇಕು ಅಂತ ತಂಪಾದ ವಾತಾವರಣದಲ್ಲಿ ಬರತಕ್ಕಂಥ ಬೆಳೆ ಆಗಿದೆ. ಮತ್ತೆ ಇದಕ್ಕೆ ಈ ಉಸುಗು ಮಿಶ್ರಿತವಾದಂತಹ ಕೆಂಪು ಮಣ್ಣು ಬಹಳಷ್ಟು ಸೂಕ್ತ. ಸೊ ಅಂತ ಮಣ್ಣನ್ನ ನಾವು ಹೆಚ್ಚಾನೆಚ್ಚು ಉಪಯೋಗಿಸಿಕೊಂಡು ಬೆಳೀತಕ್ಕಂಥದ್ದು. ಇನ್ನು ಪ್ರಮುಖವಾಗಿ ಇರತಕ್ಕಂಥ ತಳಿಗಳಕ್ಕಿಂತ ಪೂರ್ವದಲ್ಲಿ ಇದರಲ್ಲಿ ಅಲ್ಜೀರಿಯನ್ ಮತ್ತು ರಿಯೋನಿಯನ್ ಅಂತ ಎರಡು ಪ್ರಭೇದಗಳದಾವು. ಸೊ ಆ ಪ್ರಭೇದಗಳ ಅನುಗುಣವಾಗಿ ನಾವು ಇವತ್ತ ಹಲವಾರು ತಳಿಗಳನ್ನ ಬೇರೆ ಬೇರೆ ನಮ್ಮ ಇನ್ಸ್ಟಿಟ್ಯೂಟ್ದಿಂದ ನಾವು ರಿಲೀಸ್ ಆದಂತದ್ದನ್ನ ನಾವಿಲ್ಲಿ ನೋಡಬಹುದು. ಸೊ ಅವು ಯಾವ್ಯಾವು ಅಂತಕ್ಕಂಥದ್ದು ಇಲ್ಲಿ ನಾವು ನೋಡೋಣ. ನಮ್ಗೆ ಇವತ್ತು ಪ್ರಮುಖವಾಗಿ ಸಿಂ ಪವನ್ ಅಂತಕ್ಕಂಥದ್ದು ಒಂದು ಕೇಂದ್ರೀಯ ಔಷಧಿ ಮತ್ತು ಸುಗಂಧ ಬೆಳೆಗಳ ಒಂದು ಸಂಸ್ಥೆ, ಸಿಮ್ಯಾಪ್ ಅಂತ ಏನ್ ಹೇಳ್ತೀವಿ, ಲಕ್ನೋದಲ್ಲಿದೆ. ಅಲ್ಲಿಂದ ಬಿಡುಗಡೆ ಆದಂತಹ ತಳಿಗಳು ಸುಮಾರು 4-5 ತಳಿಗಳನ್ನ ಇವತ್ತು ಅವರು ಬಿಡುಗಡೆ ಮಾಡಿದ್ದಾರೆ. ಇದ್ರ ಜೊತೆಗೆ ಹೇಮಂತಿ, ವಿಪುಲಿ, ಕುಂತಿ ಅಲ್ದನೆ ಸಿಮ್ ಬಯೋಸ್ 171 ಅಂತಕ್ಕಂಥದ್ದು ತಳಿಗಳು ಇವತ್ತ ನಮಗೆ ಸಿಗ್ತಾವ. ಸೊ ಅದು ಅಲ್ದನೆ ನಮ್ಮ ಕರ್ನಾಟಕದಿಂದ ಅದರಲ್ಲಿ IHR ಬೆಂಗಳೂರಿಂದ ಸೆಲೆಕ್ಷನ್ 8 ಅಂತಕ್ಕಂಥ ಒಂದು ತಳಿ ಕೂಡ ಇವತ್ತು ಚಿರಪರಿಚಿತ. ಸೊ ಇದರ ಹೊರತಾಗಿ ದಿ KKL-1 ಇದು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಕೊಡಕನಲ್ಲಿದೆ, ಅಲ್ಲಿಂದ ಬಿಡುಗಡೆ ಆದಂತಹ ತಳಿ KKL-1 ಅಂತ ನಾವು ಹೇಳ್ತೀವಿ. ಮತ್ತೆ ಈ ಮಹಾರಾಷ್ಟ್ರ ಭಾಗದಿಂದ ಹೆಚ್ಚಾನೆಚ್ಚು ರೈತರು ಅಲ್ಲದೆ ನಮ್ಮ ಒಂದು ಬೆಳಗಾಂ ಏರಿಯಾದಿಂದ ಕೂಡ ಈ ಕೇಳ್ಕರ್ ಅಂತಕ್ಕಂತ ಒಂದು ತಳಿ, ಲೋಕಲ್ ತಳಿ ಮುಂಬೈದಿಂದ, ಇದು ಖಾಸಗಿ ಕಂಪನಿ. ಇವರು ಈ ಪಚೋಲಿ ಮತ್ತೆ ಜಿರಾನಿಯಂ ಅಲ್ಲದೆ ಹಲವಾರು ಸುಗಂಧಿ ಬೆಳೆಗಳನ್ನ ಗುರುತಿಸಿ ಅವುಗಳನ್ನ ಮಾರುಕಟ್ಟೆ ಮಾಡಲಿಕ್ಕೆ ಮತ್ತೆ ಅವರು ಟ್ರೇಡರ್ ಕೂಡ ಹೌದು. ಸೊ ಅವರು ಮಾರುಕಟ್ಟೆಯಲ್ಲಿರ್ತಕ್ಕಂತ ಸುಗಂಧ ತೈಲವನ್ನು ಕೂಡ ತಗೊಳ್ತಾರೆ. ಸೊ ಅದರ ಜೊತೆಗೆ ಅವರು ಈ ತಳಿಗಳನ್ನು ಕೂಡ ಅಭಿವೃದ್ಧಿ ಮಾಡಿ ರೈತರಿಗೆ ಕೊಟ್ಟಿದ್ದಾರೆ. ಸೊ ಅದು ಕೂಡ ಚೆನ್ನಾಗಿ ಬರ್ತದೆ, ಅದನ್ನು ಕೂಡ ಆಯ್ಕೆ ಮಾಡಿಕೊಂಡು ರೈತರು ಬೆಳಿಬಹುದು. ಇನ್ನು ಯಾವ ತರ ಬೇಸಾಯ ಕ್ರಮಗಳನ್ನು ನಾವು ಅನುಸರಿಸಬೇಕು ಅಂತಕ್ಕಂಥದ್ದು, ಇದಕ್ಕಿಂತ ಪೂರ್ವದಲ್ಲಿ ಸಸ್ಯಾಭಿವೃದ್ಧಿ ಹೇಗಿರಬೇಕು, ಯಾಕಂದ್ರೆ ರೈತರು ಇವತ್ತು ಮಾರುಕಟ್ಟೆಯಲ್ಲಿ ಸಿಗ್ತಕ್ಕಂಥ ಸಸಿಗಳನ್ನು ತಗೊಂಡ್ಬಂದು ಅವರು ಹಾಕೊಂಡು ಬೆಳೆದಿದ್ದೆ ಆದ್ರೆ ಇನ್ವೆಸ್ಟ್ಮೆಂಟ್ ಕೂಡ ಹೆಚ್ಚಾಗ್ತದೆ. ಅವರೇ ತಯಾರು ಮಾಡ್ಕೊಂಡ್ಬಿಟ್ಟು ಸಸಿಗಳ ಅಭಿವೃದ್ಧಿ ಮಾಡ್ಕೊಂಡ್ಬಿಟ್ಟು ಬೆಳೆದಾದ್ರೆ ಒಳ್ಳೆ ಒಂದು ಲಾಭ ಪಡ್ಕೋಬಹುದು ಅಂತ ಹೇಳ್ಬೋದು ನಾವಿಲ್ಲಿ. ಸೊ ಹಾಗಾದ್ರೆ ಯಾವ ರೀತಿ ಸಸ್ಯಾಭಿವೃದ್ಧಿ ಮಾಡ್ಕೋಬಹುದು ಅಂತಕ್ಕಂಥದ್ದು, ಮೃದು ಕಾಂಡದಿಂದ ಈ ತುಂಡುಗಳನ್ನು ಬೆಳೆಸಿ ಆ ಒಂದು ಮೃದು ಕಾಂಡವನ್ನ ಸುಮಾರು 10-20 ಸೆಂಟಿಮೀಟರ್ ಇರಬೇಕು. ಸೊ ಅಂತ ಪ್ರೋಟ್ರೇದಲ್ಲಿ ನಾವು ಕೋಕೋಪೀಟ್ ಹಾಕೊಂಡ್ಬಿಟ್ಟು ಆ ಕಾಂಡದ ತುಂಡುಗಳನ್ನ ನಾವು ಹಾಕ್ತಕ್ಕಂಥದ್ದು, ಸರಿ ಸುಮಾರು 3-4 ಎಲೆಗಳನ್ನ ನಾವು ಬಿಟ್ಕೋಬೇಕು. ತದನಂತರ ಕೆಳತುದಿ ನಾವು ಮರ್ಕಲ್ ಫಂಜಿಸೈಡ್ಸ್ ಅಥವಾ ಕಾರ್ಬನ್ಡೈಸಿಂ ಅಂತ ಏನ್ ಹೇಳ್ತೀವಿ 0.3% ನಲ್ಲಿ ಅದ್ ಬಿಟ್ಟು ನಾವು ಹಾಕಿದ್ದೆ ಆದ್ರೆ ಒಳ್ಳೆ ಒಂದು ನಮಗೆ ಆರೋಗ್ಯ ಇದ್ದಂತ ಸಸಿಗಳು ಸಿಗ್ತಾವ. ಸೊ ಅದ್ರ ಜೊತೆಗೆ ನಮಗೆ ರೂಟಿಂಗ್ ಅಥವಾ ಬೇರು ಹೆಚ್ಚು ಚೆನ್ನಾಗಿ ಬರಬೇಕು ಅಂತಂದ್ರೆ 2000 PPM ದಷ್ಟು IBA ಅಂತ ಸಿಗುತ್ತೆ, ರೂಟಿಂಗ್ ಹಾರ್ಮೋನ್ ಅಂತ ಹೇಳ್ತೀವಿ, ಅದನ್ನ ಎದ್ದಿ ಸೊ ನಾವು ಕೋಕೋಪೀಟ್ ನಲ್ಲಿ ಹಾಕಿದಾಗ ಸೊ ಒಳ್ಳೆ ನಾಟಿಗೆ ಯೋಗ್ಯವಾದಂತ ಒಂದು ಸಸಿಗಳು ಕೂಡ ಸಿಗ್ತವೆ. ಸೊ ಇದು ಸರಿಸುಮಾರು 40-60 ದಿವಸದ ನಂತರ ನಮಗೆ ಈ ಸಸಿಗಳು ಟ್ರಾನ್ಸ್ಪ್ಲಾಂಟಿಂಗ್ ಮಾಡಲಿಕ್ಕೆ ನಮ್ಮ ಹೊಲದಲ್ಲಿ ಹಚ್ಚಲಿಕ್ಕೆ ಸಿದ್ಧವಾಗ್ತವೆ ಅಂತ ಒಳ್ಳೆ ಆರೋಗ್ಯಯುತವಾದಂತಹ ಸಸಿಗಳನ್ನು ಆಯ್ಕೆ ಮಾಡ್ಕೊಂಡ್ಬಿಟ್ಟು ನಾವು ನಾಟಿ ಮಾಡ್ಕೋಬಹುದು. ಸೊ ಇನ್ನು ನಾಟಿ ಮಾಡೋಕ್ಕಿಂತ ಪೂರ್ವದಲ್ಲಿ ಯಾವ ರೀತಿ ನಮ್ಮ ಲ್ಯಾಂಡ್ ಅನ್ನ ರೆಡಿ ಮಾಡ್ಕೋಬೇಕು ಅಥವಾ ಹದ ಮಾಡ್ಕೋಬೇಕು ಅಂತಕ್ಕಂಥದ್ದು. ಸೊ ಇದು ಇಲ್ಲೇ

ನಾವು ಮಣ್ಣು ಜೊತೆ ಮಿಶ್ರಣ ಮಾಡಬೇಕು, ಇಲ್ಲ ಅಂತಂದ್ರೆ ಎಲ್ಲೆಲ್ಲಿ ಕಾಲನಿ ಇದೆ ಆ ಒಂದು ಗೆದ್ದಲದ್ದು, ಸೊ ಅಲ್ಲಿ ನಾವು ಈ 1-2 ಲೀಟರ್ ಕ್ಲೋರೋಫಾರಿಪಾಸ್ ದ್ರಾವಣವನ್ನ ನಾವು ಗೂಡಿಗೆ ಡೈರೆಕ್ಟ್ ಆಗಿ ಸುರಿಯೋದ್ರಿಂದ, ಸೊ 10 ml ಪ್ರತಿ ಲೀಟರ್ಗೆ ಅದನ್ನ ಶಿಫಾರಸು ಮಾಡುವಂತದ್ದು. ಅದನ್ನು ಗೂಡಿಗೆ ಹಾಕೋದ್ರಿಂದ ಆ ಕಾಲನಿ ಕೂಡ ನಾಶ ಆಗಿ ನಾವು ಈ ಗೆದ್ದಲು ಹಾವಳಿಯನ್ನ ನಾವು ತಡೆಗಟ್ಟಬಹುದು. ಇನ್ನು ಪ್ರಮುಖವಾಗಿ ರೋಗ ಅಂತಂದ್ರೆ ಸೊರಗ ರೋಗ, ಅದರ ಜೊತೆಗೆ ಬ್ಯಾಕ್ಟೀರಿಯಲ್ ವಿಲ್ಟ್ ಕೂಡ ಇತ್ತೀಚಿನದಲ್ಲಿ ಕಾಣ್ತಾ ಇದೆ. ಈ ಸೊರಗ ರೋಗ ಈ ತುತ್ತಾದಂತ ಗಿಡ ತಳಗಿನ ಎಲೆಯೆಲ್ಲ ಹಳದಿಯಾಗಿ ಕೆಂಪಾಗ್ತವೆ, ತದನಂತರ ಅದು ಒಣಗಿ ಉದುರಿ ಹೋಗ್ತದೆ. ಸೊ ಇದು ಕಾಂಡ ಸೊರಗಿ ಗಿಡ ಪೂರ್ತಿ ಒಣಗಿ ಹೋಗ್ತಕ್ಕಂತ ಲಕ್ಷಣ ಕಂಡು ಬರ್ತದೆ. ಸೊ ಇಮಿಡಿಯೇಟ್ ಆಗಿ ನಾವು ಇದರ ಹತೋಟಿ ಮಾಡತಕ್ಕಂಥದ್ದು. ಕೊಯ್ಲಿಗೆ 2-3 ವಾರ ಮುಂಚೆ ಈ ಒಂದು ಬೆಳೆಯಲ್ಲಿ ಇಂಥ ಸಿಚುವೇಶನ್ ಅಥವಾ ಇಂಥ ರೋಗ ಕಂಡು ಬಂತಂದ್ರೆ ಇದು ಬಿನೋಮಿಲ್ ಇದರಲ್ಲಿ ಕೂಡ 0.05% ಅಷ್ಟು, ಸೊ 50 WPN ಸಿಗ್ತದೆ. ಇದು ರಾವಣ ಸಿಂಪಡಿಸಬೇಕಾಗ್ತದೆ. ಬ್ಯಾಕ್ಟೀರಿಯಲ್ ವಿಲ್ಟ್ ಇದ್ರೂ ಕೂಡ ಸ್ಟೆಪ್ಟೋಸೈಕ್ಲಿನ್ ಡ್ರೆಂಚ್ ಮಾಡೋದು ಕೂಡ ಇಲ್ಲಿ ನಾವು ಶಿಫಾರಸು ಮಾಡ್ತೇವೆ. ಮತ್ತಿನ್ನ ಕೊಯ್ಲಾದ 2 ವಾರ ನಂತರ ಇದನ್ನ ಪುನರಾವರ್ತಿಸಬೇಕಾಗ್ತದೆ, ಯಾಕಂದ್ರೆ 2-3 ಸತೆ ನಾವು ಇದ 10-12 ದಿವಸದ ಅಂತರದಲ್ಲಿ ನಾವು ಇದನ್ನ ಮತ್ತೆ ಸ್ಪ್ರೇ ಮಾಡಬೇಕಾಗ್ತದೆ. ಇನ್ನ ಮತ್ತೊಂದು ವೆರಿ ಇಂಪಾರ್ಟೆಂಟ್ ಅಂತಂದ್ರೆ ಇಲ್ಲಿ ಯೂಸ್ ಮಾಡತಕ್ಕಂತ ಕುಡುಗೋಲು. ನೀವು ಎಲ್ಲಿ ರೋಗ ಬರ್ತಕ್ಕಂತ ಒಂದು ಪ್ರದೇಶ ಇದೆ, ಅದು ರೋಗ ಬಂದಂತದ್ದಿದೆ, ಅಂತ ಗಿಡಗಳನ್ನ ಕೊಯ್ದು ಬಿಟ್ಟು ಒಳ್ಳೆ ಗಿಡಗಳನ್ನ ನೀವು ಕೊಯ್ದ್ರೆ ಸೊ ಅದು ಸ್ಪ್ರೆಡ್ ಆಗಂತ ಚಾನ್ಸಸ್, ಕೂಳೆ ಬೆಳೆ ಸ್ಪ್ರೆಡ್ ಆಗಂತ ಚಾನ್ಸಸ್ ಕೂಡ ಇರ್ತದೆ. ಸೊ ಆ ಒಂದು ಉದ್ದೇಶದಿಂದ ಎಲ್ಲೆಲ್ಲಿ ರೋಗ ಬಂದಂತ ಒಂದು ಗಿಡಗಳು ಇರ್ತವೆ, ಸೊ ಅಂತವನ್ನ ಅವಾಯ್ಡ್ ಮಾಡ್ಕೊಂಡು ಅಥವಾ ಲಾಸ್ಟ್ಗೆ ಕೊಯ್ಲನ್ನ ಮಾಡ್ತಕ್ಕಂಥದ್ದು ಬಹಳಷ್ಟು ಸೂಕ್ತ. ಇನ್ನ ಕೊಯ್ಲು ಮತ್ತು ಇಳುವರಿ ಯಾವ ರೀತಿ ನಮಗೆ ಆಗ್ತದೆ ಅಂತಕ್ಕಂಥದ್ದು, ಇಲ್ಲಿ ನಾವು ಈ ಬೆಳೆಯನ್ನು ನೋಡಿದ್ರೆ 4-6 ತಿಂಗಳು ಬೇಕು ನಾವು ಕೊಯ್ಲಿಗೆ, ಸೊಷ್ಟು ಕೊಯ್ಲಿಗೆ ಸಿದ್ಧ ಆಗ್ತದೆ. ತದನಂತರ ಈ ಎಲೆಗಳು ಯಾವ ಹಂತದಲ್ಲಿ ನಾವು ಕಟಾವ್ ಮಾಡ್ಕೋಬೇಕು ಅಂತಕ್ಕಂಥದ್ದು, ಇದು ಡಾರ್ಕ್ ಕಲರ್ ಇರ್ತದೆ ಅಂದ್ರೆ ಬಹಳ ಗಾಢ ಹಸಿರು ಬಣ್ಣದಿರ್ತದೆ ಪ್ರಾಥಮಿಕ ಹಂತದಲ್ಲಿ, ತದನಂತರ ಇದು ತಿಳಿ ಬಣ್ಣಕ್ಕೆ ಟರ್ನ್ ಆಗ್ತದೆ, ಅದು ಒಂದೇ ಒಂದು ಹಂತ. ಮತ್ತೆ ನೀವು ಆ ಎಲೆನ ಈ ನಾವು ಸ್ಕ್ವೀಸ್ ಮಾಡಿ ಅಥವಾ ನಾವು ತಿಕ್ಕಿ ನೋಡಿದಾಗ ಸೊ ಅದರಲ್ಲಿ ನಾವು ಕಾಣ್ತಕ್ಕಂಥದ್ದು ಅಂಶ ಅಂತಂದ್ರೆ ಅಂದ್ರೆ ನಮ್ಗೆ ವಾಸನೆ ಬಹಳಷ್ಟು ಗುಲಾಬಿ ವಾಸನೆ ಬರ್ತದೆ. ಅದಕ್ಕಿಂತ ಪೂರ್ವದಲ್ಲಿ ಅದು ನಿಂಬೆ ವಾಸನೆ ಇರ್ತದೆ. ಇದು ಗುಲಾಬಿ ವಾಸನೆಗೆ ಟರ್ನ್ ಆದಾಗ ಇದು ಒಳ್ಳೆ ಒಂದು ಕೊಯ್ಲಿಗೆ ಸಿದ್ಧ ಆಗಿದೆ ಅಂತ ಹೇಳ್ಬೋದು. ಇನ್ನು ನೀವು ಯಾವುದೇ ಒಂದು ತೋಟದಲ್ಲಿ ಕಟಾವಿ ಹಂತದ ಬಂದಂತ ತೋಟದಲ್ಲಿ ನೀವು ಹೋಗಿ ನೋಡಿದ್ರೆ ಸೊ ಖಂಡಿತವಾಗಿ ಆ ಒಂದು ಪ್ರದೇಶ ನಿಮಗೆ ಒಳ್ಳೆ ಸುವಾಸನೆ ಬೀರ್ತಕ್ಕಂಥದ್ದು ಆಗಿರ್ತದೆ. ಸೊ ಅಂತ ಒಂದು ಹಂತದಲ್ಲಿ ನೀವು ಈ ಜಿರಾನಿಯಂ ಅಥವಾ ಏನೋ ಪನ್ನೀರ್ ಅಂತ ಏನ್ ಹೇಳ್ತೀವಿ ಆ ಒಂದು ಕೊಯ್ಲನ್ನ ಮಾಡತಕ್ಕಂಥದ್ದು. ಇದು ಸರಿಸುಮಾರು 1 ಫೂಟ್ ಮೇಲೆ ನಾವು ಕಟಾವು ಮಾಡಬೇಕಾಗ್ತದೆ. ಶಾರ್ಪ್ ಕುಡುಗೋಲು ಅಥವಾ ಹರಿತವಾದಂತ ಕುಡುಗೋಲನ್ನು ಉಪಯೋಗ ಮಾಡ್ಕೊಂಡ್ಬಿಟ್ಟು ನಾವು ಮಾಡತಕ್ಕಂಥದ್ದು ಬಹಳಷ್ಟು ಉತ್ತಮ. ಯಾಕಂತಂದ್ರೆ ಕಟಾವು ಟೈಮ್ ನಲ್ಲೇ ಆ ಕುಡುಗೋಲು ನಿಮ್ಗೆ ಚೆನ್ನಾಗಿಲ್ಲ ಅಥವಾ ನಿಮ್ಗೆ ಆ ಇನ್ಸ್ಟ್ರೂಮೆಂಟ್ ಚೆನ್ನಾಗಿಲ್ಲ ಅಂತಂದ್ರೆ ಆ ಜರ್ಬ್ ಬರ್ತಕ್ಕಂಥದ್ದು ಅಥವಾ ಗಿಡ ಡ್ಯಾಮೇಜ್ ಆಗ್ತಕ್ಕಂಥದ್ದು ಕೂಡ ನಾವು ಇಲ್ಲಿ ನೋಡಬಹುದು. ಆ ಒಂದು ಉದ್ದೇಶದಿಂದ ಒಳ್ಳೆ ಕಟಾವು ಆಗ್ಬೇಕು ಅಂತಂದ್ರೆ ಹರಿತವಾದಂತ ಕುಡುಗೋಲನ್ನ ಉಪಯೋಗ ಮಾಡ್ತಕ್ಕಂಥದ್ದು. ನಾನು ಹೇಳಿದೆ 15-20 cm ಬಿಟ್ಬಿಟ್ಟು ಮೇಲಿನ ಒಂದು ಭಾಗವನ್ನ ಕಟಾವು ಮಾಡಿಕೊಂಡು ತದನಂತರ ಆ ಒಂದು ಎಲೆಗಳನ್ನ ಅಥವಾ ಕಾಂಡವನ್ನ ನಾವು ಬಟ್ಟೆ ಇಳಿಸಲಿಕ್ಕೆ ಉಪಯೋಗ ಮಾಡ್ತಕ್ಕಂಥದ್ದು. ಇಲ್ಲಿ ಈ 1 ವರ್ಷಕ್ಕೆ ಸರಿಸುಮಾರು 3 ಬೆಳೆಗಳನ್ನ ನಾವು ತಗೋಬಹುದು. ಅಂದ್ರೆ 2 ಕೂಳೆ ಬೆಳೆ ಪ್ರಾಥಮಿಕ ಹಂತದಲ್ಲಿ, 1 ಮೇನ್ ಕ್ರಾಪ್ ಅಂತ ಹೇಳ್ತೀವಿ, ತದನಂತರ 2 ಕೂಳೆ ಬೆಳೆ. ಸೊ ಇದು ಒಳ್ಳೆ ಒಂದು ನಮಗೆ ಲಾಭ ತಂದು ಕೊಡತಕ್ಕಂಥದ್ದು. ಯಾಕಂದ್ರೆ ಇಲ್ಲಿ ಇನ್ನೊಂದು ನೆನ್ಪಿಡಬೇಕಾದಂತ ಅಂಶ ಅಂತಂದ್ರೆ ಕಟಾವಿಗಿಂತ ಮುಂಚೆ ನೀರು ಉಣಿಸೋದ್ರಿಂದ ಒಳ್ಳೆ ಇಳುವರಿ ನೆಗೆಸಬಹುದು. ಮತ್ತ ಇನ್ನ ಮಳೆ ಅಥವಾ ಮಳೆ ಬರತಕ್ಕಂಥ ಸನ್ನಿವೇಶ ಇತ್ತು ಅಂತಂದ್ರೆ ಇದು ಕೊಯ್ಲು ಮಾಡತಕ್ಕಂಥದ್ದು ಸೂಕ್ತವಲ್ಲ, ಅಂದ್ರೆ ನಾವು ಸ್ವಲ್ಪ ಮುಂದೆ ಹಾಕ್ತಕ್ಕಂಥದ್ದು ಬಹಳಷ್ಟು ಒಳ್ಳೇದು. ಇನ್ನು ಇಲ್ಲಿ ಪ್ರತಿ ವರ್ಷಕ್ಕೆ ಪ್ರತಿ ಎಕರೆಗೆ 32 ಟನ್ನಷ್ಟು ಅಂದಾಜು ಇಳುವರಿಯನ್ನು ನಾವು ನಿರೀಕ್ಷೆ ಮಾಡ್ಕೋಬಹುದು, ಒಳ್ಳೆ ನಮಗೆ ಇಳುವರಿ ಬಂದಿದೆ ಅಂದ್ರೆ. ಇನ್ನು ಬಟ್ಟೆ ಇಳಿಸಿದ ಮೇಲೆ ಸರಿಸುಮಾರು ನಮಗೆ ನಾನು ಹೇಳಿದ್ರೆ ಸ್ಟೀಮ್ ಡಿಸ್ಟಿಲೇಷನ್ ಅಂತ ಹೇಳ್ತೀವಿ, 2-3 ತಾಸು 1 ಯೂನಿಟ್ಗೆ ನಾವು ಬೇಕಾಗ್ತದೆ ಬಟ್ಟೆ ಇಳಿಸಲಿಕ್ಕೆ ಸ್ಟೀಮ್ ಡಿಸ್ಟಿಲೇಷನ್ ನ. 2-3 ತಾಸು ಬಟ್ಟೆ ಇಳಿಸಿದಾಗ ನಮಗೆ ಈ ಪ್ರತಿ ಎಕರೆಗೆ ಅಂದಾಜು 27-30 kg ನಮಗೆ ವರ್ಷಕ್ಕೆ ಪ್ರತಿ ವರ್ಷಕ್ಕೆ ಸುಗಂಧ ತೈಲ ಪಡೆಯಬಹುದಾಗಿದೆ. ಇನ್ನು 1 ಎಕರೆಗೆ ಈ ಜಿರಾನಿಯಂನ ಈ ಅಭಿವೃದ್ಧಿಪಡಿಸಲಿಕ್ಕೆ ತಗಲತಕ್ಕಂಥ ವೆಚ್ಚ ಅಂತ ನಾವು ನೋಡೋದಾದ್ರೆ ಸರಿಸುಮಾರು ನಮಗೆ 90-95 ಸಾವಿರ ನಮಗೆ ಬೇಕಾಗ್ತದೆ. ಇಲ್ಲಿ ಒಟ್ಟು ಅಭಿವೃದ್ಧಿ ವೆಚ್ಚ ನಾನು ಹೇಳ್ತಾ ಇದ್ದೀನಿ. ಸೊ ಇದು ಭೂ ಬಾಡಿಗೆ, ಅದರ ಜೊತೆಗೆ ಯಂತ್ರೋಪಕರಣದ ಸವಕಳಿ

ಸಾವಣ್ಣ ರಂಗಾರಾಮ.